ಏನ್ ರಮಣ ಇಷ್ಟೊಂದು ಸಂತೋಷವಾಗಿದ್ಯಾ? ಶಂಕರಣ್ಣ, ನನಗೆ ಸರಿ ಸಮೃದ್ಧವಾದ ಬೆಳೆ ಬಂದಿದೆ ನೋಡು, ಅದಕ್ಕೆ ಬಹಳ ಸಂತೋಷ ಆಗಿದೆ. ಒಳ್ಳೆ ಬೆಳೆ ಬರೋದಕ್ಕೆ ಏನ್ ಮಾಡಿದ್ಯಪ್ಪ? ನೋಡಪ್ಪ, ಭಾರತ ಸರ್ಕಾರದ ಉದ್ಯಮವಾದಂತ ಫ್ಯಾಕ್ಟ್ ಸಂಸ್ಥೆಯ ಫ್ಯಾಕ್ಟ್ ಆರ್ಗ್ಯಾನಿಕ್ ಮತ್ತು ಫ್ಯಾಕ್ಟಂಪಾಸ್ 2020-2013 ಗೊಬ್ಬರಗಳನ್ನ ಮೂಲ ಗೊಬ್ಬರವಾಗಿ, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಅನ್ನ ಮೇಲ್ ಗೊಬ್ಬರವಾಗಿ ಬೆಳೆಗೆ ಬಳಸಿದಿನ್ ನೋಡು. ಪ್ರತಿ ಯಶಸ್ವಿ ರೈತರ ರಹಸ್ಯ ಜೋಡಿ ಆನೆ ಗುರುತಿನ ಫ್ಯಾಕ್ಟಂಪಾಸ್ 2020-2013, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳು ನಿಮ್ಮ ಬೆಳೆಗೆ ಜೋಡಿ ಆನೆಯ ಬಲ. ರೈತ ಬಾಂಧವರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿ ಬದುಕಿನಲ್ಲಿನ ಅನುಭವ ಕುರಿತು ಕೆಆರ್ಪೇಟೆ ತಾಲೂಕು ಶಿಳನೆರೆ ಹೋಬಳಿ ಮಲ್ಕೋನಹಳ್ಳಿಯ ಪ್ರಗತಿಪರ ಕೃಷಿ ಮಹಿಳೆ ರತ್ನಮ್ಮ ಅವರೊಂದಿಗೆ ಸಂದರ್ಶನವಿದೆ. ರೈತ ಬಾಂಧವರ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕಿನ ಮಲ್ಕೋನಹಳ್ಳಿ ಗ್ರಾಮದ ಶ್ರೀಮತಿ ರತ್ನಮ್ಮ ಅವರು. ರತ್ನಮ್ಮ ಅವರು ಸಾವಯವ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡು ಅವ್ರಿಗಿರುವಂತಹ 5 ಎಕರೆ ಪ್ರದೇಶದಲ್ಲಿ ಹೂವಿನ ಬೇಸಾಯವನ್ನು ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ. ಆದಾಯವನ್ನು ಗಳಿಸ್ತಾ ಇದ್ದಾರೆ. ಭತ್ತ ಬೆಳೀತಾರೆ, ರಾಗಿ ಬೆಳೀತಾರೆ, ದ್ವಿದಳ ಧಾನ್ಯಗಳನ್ನು ಬೆಳೀತಾ ಇದ್ದಾರೆ. ಪಶುಪಾಲನೆಯನ್ನು ಸ್ವಲ್ಪ ಮಟ್ಟಿಗೆ ಅವರು ಕೈಗೊಂಡಿದ್ದಾರೆ. ಮನೆಯಲ್ಲಿ ರಾಸುಗಳು ಹಾಕಿದ್ದಾರೆ, ಕುರಿ ಆಡು ಇವುಗಳನ್ನೆಲ್ಲ ನಿರ್ವಹಣೆ ಮಾಡ್ತಾ ಇದ್ದಾರೆ. ಜೇನು ಪೆಟ್ಟಿಗೆಯನ್ನು ಇಟ್ಟಿದ್ದಾರೆ. ಜೊತೆಗೆ ಪ್ರಮುಖವಾಗಿ ತರಕಾರಿ ಬೆಳೆಗಳನ್ನು ಬೆಳೆಯುವಂಥದ್ದು ಈರುಳ್ಳಿ, ಬೆಳ್ಳುಳ್ಳಿ ಈ ರೀತಿಯ ಬೆಳೆಗಳನ್ನು ಬೆಳೆಸಿದ್ದಾರೆ. ಅಣಬೆ ಕೃಷಿಯನ್ನು ಕೈಗೊಂಡು ಅದರಲ್ಲೂ ಸಹ ಅವರು ಯಶಸ್ವಿಯಾಗಿದ್ದಾರೆ. ಅವರ ಕೃಷಿ ಅನುಭವವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಪಡ್ಕೊಳ್ಳೋಣ. ನಮಸ್ಕಾರ ರತ್ನಮ್ಮ ಅವರೇ. ನಮಸ್ಕಾರ ಸರ್. ರತ್ನಮ್ಮ ಅವರೇ, ಈಗ ಎಷ್ಟು ವಿದ್ಯಾಭ್ಯಾಸ ಮಾಡಿದ್ರಿ? ಎಲ್ಲಿ ತನಕ ನೀವು ಓದಿದ್ರಿ ಮದುವೆ ಆಗೋ ಸಮಯದಲ್ಲಿ? ಸರ್, ನಾವೇನು ಓದಿಲ್ಲ, ವಿದ್ಯಾವಂತರಲ್ಲ. ನಮಗೆ ಭಾರಿ ತೊಂದರೆ ಇರೋದ್ರಿಂದ ನಮ್ಮ ತಂದೆ ತಾಯಿ ಓದಿಸ್ಲಿಲ್ಲ. ಈಗ ನಿಮ್ಮದು ಕೃಷಿ ಕುಟುಂಬನ ಅಂದ್ರೆ ನಿಮ್ಮ ತಂದೆಯವರು ಕೃಷಿಯಲ್ಲಿ ತೊಡಗಿಸ್ಕೊಂಡಿದ್ರ? ಹೌದು ಸರ್, ಎಲ್ಲ ನಮ್ಮ ತಂದೆನು ಕೃಷಿ ಮಾಡ್ತಾ ಇದ್ರು. ನಮ್ಮ ತಂದೆ ಕಾಲದಲ್ಲಿ ಹುಚ್ಚೆಳ್ಳು, ರಾಗಿ, ಹುಳ್ಳಿ, ಅದೇ ಮಾಮೂಲಿ ಅಬ್ದಡ್ನಿ ಈ ತರ ಬೆಳೆ ಬೆಳೀತಾ ಇದ್ರು. ಇವಾಗ ನಾವು ಬೋರ್ ಹಾಕಿಸ್ಕೊಂಡು ನಾವು ಬೇರೆ ಬೇರೆ ಎಲ್ಲ ಬೆಳೆಗಳನ್ನು ಬೆಳೀತಾ ಇದೀವಿ ಸರ್. ರತ್ನಮ್ಮ ಅವರು, ಏನೂ ಓದಿಲ್ಲ ಅಂತ ನೀವು ಹೇಳಿದ್ರಿ, ಆದರೂ ಸಹ ನಿರಂತರವಾಗಿ ನಿಮಗೆ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಹಾಗೆಯೇ ಜಿಲ್ಲಾ ಮಟ್ಟದಲ್ಲಿ ಪ್ರಗತಿಪರ ಕೃಷಿ ಮಹಿಳೆ ಅಂತ ನಿಮಗೆ ಪ್ರಶಸ್ತಿಯನ್ನು ನೀಡಿದ್ದಾರೆ. ಜೊತೆಗೆ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲೂ ಸಹ ನೀವು ನಿರ್ದೇಶಕರಾಗಿ ನಾಮಕರಣಗೊಂಡಿದ್ದೀರಿ. ಇದೆಲ್ಲ ಸಾಧನೆ ಅಂತಲೇ ಅನಿಸುತ್ತೆ. ಹೇಳಿ, ಮದುವೆ ಆಗಿ ಕೃಷ್ಣೇಗೌಡರು ಮನೆಗೆ ಬಂದಾಗ ನಿಮಗೆ ಎಷ್ಟು ವರ್ಷ? ಆವತ್ತಿನ ದಿನಗಳಲ್ಲಿ ಕೃಷಿ ಯಾವ ಥರ ಇತ್ತು? ಹೇಗೆ ಎಲ್ಲ ಪ್ರಾರಂಭ ಮಾಡಿದ್ರಿ? ನಿಮ್ಮ ಈ ಇಷ್ಟೆಲ್ಲ ಯಶಸ್ಸು ಸಿಗಬೇಕಾದ್ರೆ, ಇಷ್ಟೆಲ್ಲ ಸಾಧನೆ ಆಗಬೇಕಾದ್ರೆ ಯಾವ ಥರ ಪರಿಸ್ಥಿತಿ ಇತ್ತು? ಈಗ ಯಾವ ರೀತಿ ಇದೆ ಅದನ್ನು ಹೇಳಿ. ಸೊ ಹಿಂದೆ ನಮ್ಮಪ್ಪ ಮಾಡ್ತಿದ್ದಾಗ ಕಷ್ಟ ಇತ್ತು ಸ. ಉಳ್ಳಿ ಹುಚ್ಚಳ್ಳಿ ಬೆಳ್ಕೊಂಡು ಕಷ್ಟಪಡ್ತಿದ್ದೋ. ಕಾವಲೆ ಮಣ್ಣು ಎಲ್ಲ ಕೆಲಸಕ್ಕೆಲ್ಲ ಹೋಗಿದ್ದೀವಿ ಸ. ಇದಿಷ್ಟು ಜಮೀನು ಪಡಿಬೇಕಾದ್ರೆ ಭಾರಿ ಕಷ್ಟಪಟ್ಟೋ ಸ. ನಾವು ನಮ್ಮಕ್ಕ ನಮ್ಮ ತಂಗಿರೆಲ್ಲ ಸೇರಿ ನಾನು ನಮ್ಮಪ್ಪರ ಮನೆಗೆ ಬಂದು ನಮ್ಮ ಯಜಮಾನ್ರ ಮದುವೆ ಆದಮೇಲೆ ಇವಾಗ ಎಲ್ಲ ಥರ ಬೆಳೆಗಳನ್ನು ಬೆಳೀತಾ ಇದ್ವಿ, ಬೋರ್ ಹೊಡ್ಸ್ಕೊಂಡಿದ್ದೀವಿ. ನಮ್ಮ ಯಜಮಾನ್ರು ಅವಾಗಿಂದ ಎಲ್ಲ ಬಲ ಕೊಟ್ಟು ಎಲ್ಲ ಮಾಡಿಕೊಟ್ರು. ನಮ್ಮ ತಂದಿರು ಚಿಕ್ಕವರಾಗಿದ್ರು, ಎಲ್ಲ ಬೆಳೀತಾ ಇದ್ದೀವಿ ಸರ್ ಇವಾಗ ಚೆನ್ನಾಗಿ. ಈಗ ನಿಮ್ಮ ತಂದೆಯವರು ಅರ್ಶನ ಕುಂಕುಮಕ್ಕೆ ಅಂತ 1.5 ಎಕರೆ ನಿಮಗೆ ಭೂ ಪ್ರದೇಶ ಕೊಟ್ಟರು ಮಾಡ್ಕೊಂಡು ಹೋಗಿ ಅಂತ. ಮೊದಲು ನೀವು ಯಾವ ಬೆಳೆಯನ್ನು ಬೆಳೆದ್ರಿ, ಯಾವ ಥರ ಯಶಸ್ಸು ಸಿಕ್ತು ಅದರಲ್ಲಿ ನಿಮಗೆ? ಸರ್, ಮೊದಲು ಮೇಲ್ಗಡೆ ಒಂದು ಬೋರ್ ಹಾಕಿಸ್ಕೊಂಡಿದ್ದು ಸಹ ಬರೀ 180 ಬಂದಿತ್ತು. ಅದರಲ್ಲಿ ಯಾರು ಸರ್ವಿಸ್ ತಗೊಳಕ್ಕೆ ಆಯ್ತಾ ಇರಲಿಲ್ಲ ಸರ್. ನಮಗೆ ಇಲ್ಲಿ ಊರ್ ಬೋರ್ ಹತ್ರ ಆದಂತ ಸರ್ವಿಸ್ ಕೊಡ್ಲಿಲ್ಲ. ಆದ್ರೂ ನಮ್ಗೆ ಶೀಲ್ನೇರ ಅಂಬರೀಶ್ ಅವರು ಬಲ ಕೊಟ್ಟು ನಾನು ಕೊಡ್ತೀನಿ, ನನ್ನ ನಂಬರ್ ಹಾಕ್ತೀನಿ ಅಂತ ಹಾಕಿ, ತೆಂಗು ಸಸಿ ಬೆಳ್ಕೊವ ಸಾಕು ನಮ್ಮ ಅಕ್ಕ ತಂಗಿರ್ತಾರ ಅಂತ ಅನ್ಬಿಟ್ಟು ಎಲ್ಪ್ ಮಾಡಿಕೊಟ್ರು ಸಹ. ಆವಾಗ ತೆಂಗು ಸಸಿಗಳು ಹಾಕೊಂಡೆ. ಆಮೇಲೆ ಸ್ವಲ್ಪ ಸ್ವಲ್ಪ ದಪ್ಪ ಮೆಣಸಿಗೆ, ಸಣ್ಣ ಮೆಣಸಿಗೆ ಇದೆಲ್ಲ ಬೆಳೀತಿದೆ. ಆಗ ಒಳ್ಳೆ ರೇಟ್ ಸಿಕ್ತಿತ್ತು ಸರ್ ಚೆನ್ನಾಗಿ. ಆಗ ರೇಟ್ ಸಿಕ್ಕೋದ್ರಿಂದ ಆಗ ಚೆನ್ನಾಗಿ ಬೆಳೆದು ಒಂಚೂರ ಎಸ್ಎಸ್ ಆದೋ. ಆಗ ಕಷ್ಟಪಟ್ಟು ಸಹ ಕೊಳ್ದಿಂದನೂ ನೀರು ಹೊತ್ತೆಲ್ಲ ಊದ್ ಬೆಳೆದಿದ್ದು ಕಷ್ಟಪಟ್ಟು. ಆವಾಗ ಎಲ್ಲ ಹಾಕಾದ್ಮೇಲೆ ಎಸ್ಎಸ್ ಆಯಿತು. ಇವಾಗ ಇನ್ನೊಂದು ನಮ್ಮ ತಮ್ಮ ಪೈಂಟ್ ಮಾಡಕ್ಕೆ ಹಿಡಿತು. ನಮ್ಮ ತಮ್ಮನ ಕೈಲಿ ನಾವೇ ಪೈಂಟ್ ಮಾಡಿಸ್ಕೊಂಡು ಕೆಳಗಡೆ ಇನ್ನೊಂದು ಬೋರ್ ಹೊಡೆಸ್ಕೊಂಡು ಸಹ ಅದನ್ನು ಸಹ ಅವರು ಅಂಬರೀಷ್ ಅವರು ನನಗೆ ಬಲ ಕೊಟ್ಟು ಅವರೇ 2 ಕಂಬ ತಂದು ಹಾಕೊಟ್ಟು ವೈರಿಂಗ್ ಮಾಡಿಕೊಟ್ಟು ತಿರ್ಗಾ ಪುನಃ ಕೆಳಗಡೆನೂ ಅವರೇ ಸರ್ವಿಸ್ ಮಾಡಿಕೊಟ್ರು ಸಹ ನಮಗೆ. ಆಮೇಲೆ ಎಲ್ಲ ಬೆಳೆಯಕ್ಕೆ ಹಿಡಿದೆ ಸರ್. ಈಗಿಷ್ಟೆಲ್ಲ ಬೆಳೆ ವೈವಿಧ್ಯತೆಯನ್ನು ನೋಡಿ, ಒಂದು ಹೂವಿನ ಕೃಷಿ ಮಾಡ್ತೀರಿ, ಸೇವಂತಿಗೆ ಬೆಳೀತೀರಿ, ಕನಕಾಂಬರ ಬೆಳೀತೀರಿ, ಜೊತೆಗೆ ತರಕಾರಿ ಬೆಳೆಗಳಿದೆ, ರಾಜಿರುಳ್ಳಿ, ಬೆಳ್ಳುಳ್ಳಿ ಇದನ್ನ ನಾವು ನೋಡ್ತಾ ಇದ್ದೀವಿ. ಜೊತೆಗೆ ದ್ವಿದಳ ಧಾನ್ಯಗಳು, ತೊಗರಿಯನ್ನು ಹಾಕಿದ್ದೀರಿ, ಅಲಸಂದೆ ಇದನ್ನ ಬೆಳೀತಾ ಇದ್ದೀರಿ. ಎಲ್ಲಕ್ಕಿಂತ ಮುಖ್ಯವಾಗಿ ಎರೆಹುಳು ಗೊಬ್ಬರ ಮಾಡೋದಕ್ಕೆ 4 ತೊಟ್ಟಿಗಳನ್ನು ನೀವು ಮಾಡ್ಕೊಂಡಿದ್ದೀರಿ, ಅಣಬೆ ಕೃಷಿಯನ್ನು ಮಾಡ್ತಿದ್ದೀರಿ. ರತ್ನಮ್ಮವರೇ, ಇಷ್ಟೆಲ್ಲ ನೀವು ಸಾಧನೆ ಮಾಡಿದ್ದೀರಾ ಅಂತಲೇ ನಿಮಗೆ ಈ ರೀತಿಯ ಒಂದು ಪ್ರಶಸ್ತಿಗಳು ಬಂದಿವೆ. ಈಗ ಹೂವಿನ ಕೃಷಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನುಭವವನ್ನು ಹೇಳಿ. ಎಲ್ಲಿಂದ ತರ್ತೀರಿ, ಇದರ ಬಿತ್ತನೆನ ಯಾವ ರೀತಿ ನಿಮಗೆ ಲಾಭದಾಯಕ ಅಂತ ಅನಿಸುತ್ತೆ, ಮಾರಾಟ ಹೆಂಗೆ ಮಾಡ್ತೀರಿ, ಯಾವ ಥರ ನಿರ್ವಹಣೆ ಮಾಡ್ತೀರಿ, ಅದೆಲ್ಲ ಹೇಳ್ತಾ ಹೋಗಿ. ಸ ಇದು ಕಡೂರು ಅಂತ ಬರ್ತದೆ ಸ, ಅಲ್ಗೋಗಿ ಬೇರ್ ತತ್ತಿದ್ರು, ಬೇರ್ ತಂದು ನಾವೇ ಕುಯ್ದು ಸದಾ ಒಟ್ಲಾಕಿ ಸೊಸಿ ಒಂದು ತಿಂಗಳಾದ್ಮೇಲೆ ಹೊಲ ರೆಡಿ ಮಾಡಿ ಇಟ್ಕೊಂಡು ನೆಡ್ತಿದ್ದೋ ಸ. ಇವಾಗ ಏನು ಮಾಡ್ತಾವ್ರಿ ಅಂದರೆ ಸೊಸಿನೇ ನಮಗೆ 1.5 ರೂಪಾಯಲ್ಲಿ ಸೊಸಿನೇ ಸಿಗುತ್ತೆ ಸ. ಇವಾಗ ಬೇರ್ ಥರದ್ದು ಬಿಟ್ಬಿಟ್ರು, ಇವಾಗೆಲ್ಲ ಸೊಸಿನೇ ತಗೊಂಡು ಸೊಸಿನೇ ಒಟ್ಲಾಕಿ ಪಟ ಹೊಡ್ದು ಡೈರೆಕ್ಟ್ ಹೊಲಕ್ಕೆ ನೆಡ್ತಿದ್ದೀವಿ ಸ. ಇವಾಗ ಈಗ ಒಟ್ಲಾಕುವಾಗ ಹೆಂಗೆ ಹಾಕಬೇಕು, ಪಟ ಹೊಡೆಯುವಾಗ ಯಾವ ಥರ ಮಾಡಬೇಕು, ಎಷ್ಟು ದಿನ ಅದು ಒಟ್ಲಲ್ಲಿರುತ್ತೆ ಅದನ್ನೆಲ್ಲ ಹೇಳ್ತಾ ಹೋಗಿ. ಒಂದು ತಿಂಗಳು ಸಹ ಒಟ್ಲಾಕಿದ್ರೆ 1 ಸಹ ಸೊಸಿ ಬರಬೇಕು ಅಂದರೆ ನಮಗೆ. ಈ ಪಟಾನ್ಸ್ ಹೂವು ಅಂತ ಬರ್ತದೆ, ಅದು ಬೀಜ ಹೂದ್ರೆ 1 ತಿಂಗಳಿಗೆ 1.5 ತಿಂಗಳಿಗೆಲ್ಲ ಸೊಸಿ ನೆಡ್ತೀವಿ ಸಹ. ಅದು ರಾಗಿ ತೆರೆ ಹೊಡಿತೀವಲ್ಲ ಆ ಥರ ತೆರೆ ಹೊಡೆದು ನೆಡ್ತೀವಿ ಸಹ ಬಟಾನ್ಸ್ ಹೂವು. ಈಗ 8-7 ಪಟ ಹೊಡೆದು ಹಾಕ್ತೀವಿ ಸಹ ಇದು ಕಡೂರು ಹೂವು ಪೂರ್ಣಿಮ ಪಚ್ಚಿ. ಅದಕ್ಕಿಂತ ಮುಂಚೆ ಮಣ್ಣಿಗೆ ಗೊಬ್ಬರ ಇದೆಲ್ಲ ಯಾವ ಥರ ಸೇರಿಸಿರ್ತೀರಾ ಅದನ್ನು ಸ್ವಲ್ಪ ಹೇಳಿ. ಯಾವ ಗೊಬ್ಬರ ಎಲ್ಲ ಹಾಕ್ತೀರಿ, ಎರೆಹುಳು ಗೊಬ್ಬರನು ಬಳಕೆ ಮಾಡ್ತೀರಾ, ಕೊಟ್ಟಿಗೆ ಗೊಬ್ಬರ ಹಾಕ್ತೀರಾ ಅಥವಾ ಸೀಮೆ ಗೊಬ್ಬರ ಏನಾರು ಹಾಕ್ತೀರಾ? ಸರ್ ಇದು ಹೂಗೆ ಮಾತ್ರ ಔಷಧಿ ಹೊಡಿಲೇಬೇಕು, ಔಷಧಿ ಹೊಡಿದೇವ್ರೆ ಹಾಕಿಲ್ಲ. ಸೀಮೆ ಗೊಬ್ಬರ ಸ್ವಲ್ಪ ಆಗಿಲ್ಲಷ್ಟು ಹಾಕಕ್ಕೆ ಐತೆ ಇಲ್ಲ ಸರ್, ಇವಾಗ ಸ್ವಲ್ಪ ಹಾಕ್ತೀವಿ ಇವಾಗ. ಆವಾಗ ಮುಂಚೆ ಸ ಮೂಟೇನೆ ತಂದು ಇಟ್ಕೊಂಡು ಹಾಕ್ತಾ ಇದ್ದೋ ಸರ್, ಇವಾಗ ನಾವು ಕಡಿಮೆ ಗೊಬ್ಬರದ ಇದ ಕಡಿಮೆ ಮಾಡ್ಕೊಬಿಟ್ಟೋ ಸರ್. ಇವಾಗ ಸಾವಯವ ಗೊಬ್ಬರದಿಂದನೇ ಎಲ್ಲ ಗಿಡಕ್ಕೂ ಜಾಸ್ತಿ ಉಪಯೋಗಿಸ್ತಾ ಇದ್ದೀವಿ ಸರ್. ಈಗ ಯಾವ ಥರ ನಿಮಗೆ ಇಳುವರಿ ಬರ್ತಾ ಇದೆ, ಮತ್ತೆ ಎಷ್ಟು ದಿನ ಬೇಕಾಗುತ್ತೆ ಈ ಒಂದು ನಿಮಗೆ ಆದಾಯ ಬರಬೇಕಾದ್ರೆ ಹೂವಿನ ಕೃಷಿಯಲ್ಲಿ? ಈ ನೀವು ಕನಕಾಂಬರದಲ್ಲಿ ಹೇಗೆ ಮಾಡ್ತೀರಿ ಅದನ್ನು ಹೇಳಿ, ಆಮೇಲೆ ಸೇವಂತಿಗೆಯಲ್ಲಿ ಹೆಂಗೆ ಮಾಡ್ತೀರಾ ಅದನ್ನು ಹೇಳಿ. ಸೇವಂತಿಗೆ ಹೂವು ಸಹ ಅದು ವ್ಯವಸಾಯ ಮಾಡೋಕ್ಕಿಡಿದ್ರಿ 6 ಆಯ್ತದೆ ಸಹ ಹೂವು ಕುಯ್ಯೋದಕ್ಕೆ. ನಾವು ಇದು ಕನಕಾಂಬರ ಸೊಸಿ ನಾನೇ ಸ್ವತಃ ಚಿಕ್ಕ ಸೊಸಿಯ ಕಿತ್ಕೊಂಡು ನರ್ಸರಿ ಥರ ಕ್ರೇಟ್ಗೆ ಹಾಕಿ ನಾನೇ ಹಾಕ್ತೆ ಸಹ 250 ಗಿಡವ. ವಾರಕ್ಕೆ 2 ಹೂವು ಬಿಡಿಸ್ತೀನಿ, 800 ರೂಪಾಯಿ ಆಯ್ತದೆ ಸರ್ ನಮಗೆ ವಾರದ ಖರ್ಚಿಗೆ ದುಡ್ಡು ಆಯ್ತದೆ ಕನಕಾಂಬರದಲ್ಲಿ. ಈ ಇದರಲ್ಲಿ ಬಟನ್ಸ್ ಹೂವು ಹಾಕಿದ್ರೆ 3 ಸರ್, ಸೋಸಿ 1.5 ನೆಟ್ಟಿ 2 3-4 ಬೇಕು ಸರ್ ನಾವು ಕುಯ್ಬೇಕು ಅಂದರೆ ಬಟನ್ಸ್ ಹೂವು. ಬಟನ್ಸ್ ಹೂವದಲ್ಲಿ ಒಳ್ಳೆ ಹೂವು ಬರ್ತದೆ. ಈ ವರ್ಷ ರೇಟ್ ಸಿಗ್ತೇನೆ ಹೋದ್ರಿಂದ ಎಲ್ಲ ಬೀಜ ಮಾಡಿಬಿಟ್ಟೆ ಸರ್, 10-12 ಬೀಜ ಮಾಡಿ ಇಟ್ಕೊಂಡೆ, ಎಲ್ಲರಿಗೂ ಬೀಜನೇ ಮಾರಾಟ ಮಾಡಿದ್ದೀನಿ. ಇವಾಗ ಬೀಜನ ಯಾವ ಬೆಲೆಗೆ ಮಾರಾಟ ಮಾಡಿದ್ರಿ? ಪಾವು 350 ರೂಪಾಯಿ. ಪಾವು 350 ರೂಪಾಯಿ ಮಾರಾಟ ಮಾಡಿದ್ರೆ ಸ್ವಲ್ಪ ದುಡ್ಡು ಬಂತ ಅದರಲ್ಲಿ, ಪರವಾಗಿಲ್ವಾ? ಎಷ್ಟು ಸೇರ್ ಆಯ್ತು ಬೀಜ? ಒಂದು 10 ಮೇಲೆ ಆಗೈತೆ ಸರ್, ಇನ್ನೂ ಒಂದು 5 ಮನೇಲಿ ಐತೆ. ಒಂದು ಸುಮಾರು ಇಲ್ಲಾಂದ್ರೆ ನಮ್ಮಂತೆ ರೈತರುಗಳಿಗೆಲ್ಲ ಕೊಟ್ಟಿದ್ದೀನಿ ಸರ್, ಒಂದೊಂದು ಪಾವು 10 ಒಂದು 1 ಹಿಂಗೆ ಎಲ್ಲರೂ ಕೇಳ್ದವ್ರಿಗೆಲ್ಲ ಕೊಟ್ಟಿದ್ದೀನಿ ಸರ್. ಈಗ ಸೇವಂತಿಗೆ ಗಿಡ ನೆಟ್ಟಾದ್ಮೇಲೆ ಹೂ ಬಿಡೋ ತನಕ ಪುನಃ ಏನಾದ್ರು ಮೇಲ್ಗೊಬ್ಬರ ಕೊಡ್ಬೇಕಾ, ಯಾವ ಥರ ನಿರ್ವಹಣೆ ಮಾಡಬೇಕು, ಆಮೇಲೆ ಔಷಧಿ ಹೊಡಿಬೇಕು ಅಂತ ಹೇಳಿದ್ರಿ, ಯಾವ ಹಂತದಲ್ಲಿ ಔಷಧಿ ಹೊಡಿಬೇಕು? ಔಷಧಿ ವಾರಕ್ಕೊಂದ್ಸರಿ, 15 ಸೊಸಿ ಗಿಡ ಬರಗಂಟನು ಹೊಡಿತಾ ಇರ್ತೀವಿ ಸರ್. ಚಿಟ್ಟೆ ಕುತ್ಕೊಳ್ದಂಗೆ, ಹಸ್ರುಳ ಬರ ಹತ್ಕೊಳ್ದಂಗೆ, ಈಗೆಲ್ಲ ಕಂಬಳಿ ಹುಳ ಜಾಸ್ತಿ ಆಗ್ಬಿಟ್ಟೈತೆ, ಇವೆಲ್ಲ ಹತ್ಕೊಳ್ದಂಗೆ ಹೊಡಿತಾ ಇರ್ತೀವಿ ಸರ್. ಆಮೇಲೆ ಹೂವು ಬಂದಮೇಲೆ ಹೂವು ರಪ್ಪ ಆಗಕ್ಕೆ ಅಂತಾನೆ ಒಂದು ಔಷಧಿ ಕೊಡ್ತಾರೆ, ಅವೆಲ್ಲ ನಮಗೆ ಓದಿರೋದ್ರಿಂದ ಹೆಸರು ಹೇಳಕ್ ಬರಲ್ಲ. ಹೂವು ರಪ್ಪಾಗಕ್ಕೆ ಅಂತಾನೆ ಒಂದು ಔಷಧಿ ಕೊಡ್ತಾರೆ, ಇನ್ನು ಚೆನ್ನಾಗಿ ಹೂ ಬರೋಕ್ಕೆ ಅಂತಾನೆ ಒಂದು ಔಷಧಿ ಕೊಡ್ತಾರೆ, ಅವೆಲ್ಲ ತಂದು ಹೊಡಿತೀವಿ ಸಹ, ಔಷಧಿ ಹೊಡಿತೀವಿ ಸಹ ಹೂ ಗಿಡಕ್ಕೆ. ಮಾರಾಟ ಹೆಂಗೆ ಮಾಡ್ತೀರಿ? ಮಾರಾಟ ಸಹ ನಾವೇ ಮನೇಲೆ ಕುಯ್ತೀವಿ, ನಮ್ಮ ಮಕ್ಕಳೆಲ್ಲ ಎಲ್ಲ ಕಟ್ಕೋತಾರೆ. ಒಂದು ಪಿಂಡಿಗೆ 40 ಮಾರು ಬಿಡ್ತೀವಿ ಸಹ, 4 ಪಿಂಡಿ ಹೂ ಕುಯ್ತೀವಿ ಸಹ, ಒಂದು ಪಿಂಡಿಗೆ 40 ಮಾರು ಬಿಡ್ತೀವಿ ಸರ್. ಏನು ರೇಟ್ ಸಿಕ್ಕಿತ್ತು, ಒಳ್ಳೆ ರೇಟು ಅಂದರೆ ಎಷ್ಟು ಸಿಕ್ಕಿದೆ, ಕಡಿಮೆ ಅಂದರೆ ಎಷ್ಟು ಸಿಕ್ಕಿದೆ? ವರಲಕ್ಷ್ಮಿ ಹಬ್ಬದಲ್ಲಿ ರೇಟ್ ಆಯ್ತು ಸರ್, 5 ಪೂಜೆಲ್ಲ ಒಂದು ಸ್ವಲ್ಪ ರೇಟ್ ಆಯ್ತು ಸರ್, ಇನ್ನೆಲ್ಲ ಈ ವರ್ಷ ಡೌನೇ ಸರ್ ಫುಲ್ಲು. ವರಲಕ್ಷ್ಮೀಲಿ 1,000 ಗಂಟ ಸಿಕ್ತು ಸರ್, 5 ಪೂಜೆಲಿ 1,500 ಗಂಟ ಸಿಕ್ತು ಸರ್, ಇನ್ನೆಲ್ಲ ಡೌನು ಸರ್ ಈ ವರ್ಷ ಹೂವು. ರತ್ನಮ್ಮ ಅವರು, ಈಗ ನಿಮ್ಮ ಕುಟುಂಬಕ್ಕೆ ಆದಾಯ ಹೆಚ್ಚು ಕೊಡುವಂತ ಬೆಳೆ ಯಾವುದು ಇದುವರೆಗೆ ನಿಮ್ಮ ಅನುಭವದಲ್ಲಿ? ನಮ್ಮ ಅನುಭವದಲ್ಲಿ ಹೂವೆಲ್ಲ ಸಹ ನಾವು ಜಾಸ್ತಿ ಆದಾಯ ಮಾಡಿರೋದು, ಜಾಸ್ತಿ ಈ ವರ್ಷನೇ ಒಂದ್ ಸ್ವಲ್ಪ ಡೌನ್. ಮುಂಚೆ 15 ಕುಂಟೆ ಹೂಗೆ 2 ಲಕ್ಷ ದುಡ್ಡು ಮಾಡಿದೀವಿ ಸರ್ ನಾವು, ಆ ತರ ಬೆಳೆದಿದೀವಿ. ಈ ವರ್ಷನೇ ಒಂಚೂರು ಡೌನ್ ಸರ್. ಈಗ ಒಂದು ವರ್ಷದಲ್ಲಿ ಎಷ್ಟು ಬೆಳೆ ತೆಗಿತೀರಾ ಹೂವಿನ ಬೆಳೆ? ಅಂದ್ರೆ ಕುಂಟೆ ಬದಲಾಯಿಸ್ಕೊಂಡು ಹೋಗ್ತೀರಿ? ಬದಲಾಯಿಸಿ ಬದಲಾಯಿಸಿ ನೆಡ್ತೀವಿ ಸರ್. ಇವಾಗ ಮೇಲ್ಗಡೆ ನೆಟ್ಟಿದ್ದು, ಇವಾಗ ಕೆಳಗಡೆ ನೆಟ್ಟಿದೀವಿ. ನೆಕ್ಸ್ಟ್ ಈ ತಿರ್ಗಾ ಸೋಸಿ ತರಬೇಕು ಸರ್. ಇವಾಗ ಅಲ್ಲಿ ನಮ್ಮ ಯಜಮಾನ್ರಿಗೆ ಮನೇಲಿ ಒಂದ್ ಸ್ವಲ್ಪ ಭಾಗ ಕೊಟ್ಟವ್ರೆ ನನ್ಗೆ, ಅಲ್ಲಿಗೆ ಪೈಪ್ ಉಂಡ್ಕೊಂಡಿದೀನಿ, ಅಲ್ಲಿ ನೆಡ್ತೀವಿ ಸರ್. ಈ ವರ್ಷ ಬದಲಾವಣೆ ಮಾಡ್ತಾ ಇರ್ತೀರಿ? ಬದಲಾವಣೆ ಮಾಡ್ತಾರೆ. ಆ ಜಾಗದಲ್ಲಿ ಏನ್ ತೊಗರಿ ಹಾಕ್ತೀರಾ? ರಾಗಿ ಹಾಕ್ತೀರಾ? ರಾಗಿ ಹಾಕ್ತಿವಿ ಸರ್. ಹೂವು ಕಟಾವಾದ ತಕ್ಷಣ ರಾಗಿ ಹಾಕಿ ರಾಗಿ ಬೆಳ್ಕೊಬಿಡ್ತೀವಿ ಸರ್. ಒಂದಿದ ರಾಗಿ ಬೆಳೆದಾದ್ಮೇಲೆ ಏನಾದ್ರೂ ತಿರ್ಗಾ ಪುನಃ ಹೂವು ಹಾಕ್ತಿವಿ ಅಂದ್ರೆ ಹೂವು ಹಾಕಬಹುದು ಸರ್. ಹೂವು ಹಾಕ್ತೇನೆಂದ್ರೆ ಬೇರೆ ಬೇರೆ ಏನಾದ್ರೂ ತರಕಾರಿ ಸೌತೆ ಈಗ ಒಂದ್ ಎಕರೆ ಕುಂಬಳ ಹಾಕಿದೀವಿ, ಹಂಗೆ ಏನಾದ್ರು ಬೇರೆ ತರಕಾರಿ ಮಾಡ್ಕೋತೀವಿ. ಒಟ್ನಲ್ಲಿ ಭೂಮಿ ಏನಿರುತ್ತೆ ಅದೇನು ಹಂಗೆ ಪಾಳು ಬಿಡೋಂಗಿಲ್ಲ, ಒಂದಲ್ಲ ಒಂದು ಬೆಳೆಯನ್ನ ಬೆಳೀತಾ ಇರ್ತೀವಿ. ಇನ್ನು ಈ ಎರೆ ಹುಳು ತೊಟ್ಟಿನೂ ಮಾಡ್ಕೊಂಡಿದೀರಿ, ಅದಕ್ಕೇನಾದ್ರು ತರಬೇತಿ ತಗೊಂಡಿದ್ರಾ? ರತ್ನಮ್ಮ ಅವರು ಹೇಳಿ, ಇದುವರೆಗೆ ನೀವು ಏನೆಲ್ಲ ತರಬೇತಿಗಳನ್ನ ಪಡ್ಕೊಂಡಿದ್ದೀರಿ, ಎಲ್ಲೆಲ್ಲಿ ಹೋಗಿ ಬಂದಿದ್ದೀರಿ ಈ ಕೃಷಿ ವಿಚಾರ ತಿಳ್ಕೊಳಕ್ಕೆ, ಅದೆಲ್ಲ ಹೇಳ್ತಾ ಹೋಗಿ ಸರ್. ನಾನು ಈ ಕೃಷಿ ತಿಳ್ಕೊಳಕ್ಕೆ ಇಲ್ಲಿ ಊರಲ್ಲೇ ನಮ್ದು ಸಾವಯವ ಕೃಷಿಯಾಗಿತ್ತು, ಅದರಲ್ಲಿ ನಮ್ಮ ತಮ್ಮನಿಗೆ ಪ್ರಶಸ್ತಿ ಕೊಟ್ಟರು ಸ. ಎಮ್ಎಲ್ಎ ಅವ್ರು ಬಂದು ಸನ್ಮಾನ ಮಾಡಿ ಊರೊಳಗಡೆನೆ ಪ್ರಶಸ್ತಿ ಕೊಟ್ಟರು ನಮ್ಮ ತಮ್ಮನಿಗೆ ಮಾಡಿದ್ರು. ಅವ್ರ ಹೆಸರು ಮಂಜು ಅಂತ ಸ, ಮಂಜು ಅಂತ ಪ್ರಶಸ್ತಿ ಕೊಟ್ಟರು. ಆಮೇಲೆ ಅವು ಅದಾದ್ಮೇಲೆ ನಾನು ಎಲ್ಲ ಥರನೂ ನೋಡ್ಕೊಂಡ್ನಲ್ಲ, ಎಲ್ಲ ಬಿಟ್ಬಿಟ್ರು ಸರ್. ನಮ್ಮ ಊರೊಳಗಡೆ ಕೈ ಬಿಟ್ಬಿಟ್ರು ಇದು ಮಾಡೋದ, ಸಾವಯವ ಮಾಡೋದ. ನಾನು ಎಲ್ಲ ಥರನೂ ನೋಡ್ಕೊಂಡ್ನಲ್ಲ, ಎಲ್ಲ ಥರ ಸೊಪ್ಪು ಸೆದೆ ನಮ್ಮ ಹೊಲದಲ್ಲಿ ಏನು ಕಸ ಕಡ್ಡಿ ಬರ್ತದೆ ಅದೆಲ್ಲ ತುಂಬಿ ಅದಕ್ಕೆ ತೊಪ್ಪೆ ಕಲಸಿ ತೊಪ್ಪೆ ಹಾಕಿ ಊದು ಎಲ್ಲ ಮಾಡಿಕೊಂಡು ಸಾವಯವ ಕೃಷಿಗೆ ಇದಾದೆ ಸರ್. ಈಗ 4 ತೊಟ್ಟಿ ಇದೆ ಅಲ್ವಾ ಎರೆಹುಳು ತೊಟ್ಟಿ, ಹೇಳಿ ಅದ್ರ ನಿರ್ವಹಣೆ ಹೆಂಗೆ ಮಾಡ್ತೀರಿ, ಹೆಂಗೆ ಅನುಕೂಲ ಆಗಿದೆ ನಿಮಗೆ, ಅದಕ್ಕೆ ತರಬೇತಿ ಎಲ್ಲಿ ತೊಗೊಂಡ್ರಿ ನೀವು? ನಾನು ಎಲ್ಲೂ ಹೋಗ್ಲಿಲ್ಲ ಸರ್, ಅದೇ ಮನೆ ಹತ್ರನೇ ಇಲ್ಲಿ ಕೊಟ್ರಲ್ಲ ಅವು ಸಾವಯವ ಮಾಡಿದ್ರಲ್ಲ ಊರೊಳಗಡೆನೆ. ಇಲ್ಲಿ ಒಬ್ರು ಮೇಡಮ್ ಬತ್ತಿದ್ರು ಸುನೀತಾ ಅಂತ ಹೇಳ್ಬಿಟ್ಟು, ಅವರು ಹಿಂಗ್ ಮಾಡಿರತ್ನಮ್ಮ ಹಿಂಗ್ ಮಾಡಿ ಇದೆಲ್ಲ ಮಾಡ್ಬೇಕು, ಇದೆಲ್ಲ ಮಾಡಿದ್ರೆ ಮುಂದೆ ಹೊಲಗಳಿಗೆ ಇದು ಅಭಿವೃದ್ಧಿ ಆಯ್ತದೆ ಅಂತ ಹೇಳಿದ್ರು ಸರ್. ಆಮೇಲೆ ಒಬ್ರು ಕೇರ್ಪೇಟೆಯಲ್ಲಿ ಶಿವರಾಜ್ ಸಾರು ಅಂತ ADS ಸರ್ ಆಗಿದ್ರು, ಅವರು ಎಬ್ಬೇವ್ ಹಾಕಿರತ್ನಮ್ಮ ಸುತ್ತಮುತ್ತ ಎಲ್ಲ ನಿಮ್ಮ ಜಮೀನು ಚೆನ್ನಾಗೈತೆ, ಎಬ್ಬೇವ್ ನೆಡಿ, ಸಿಲ್ವಾರು ನೆಡಿ, ತ್ಯಾಗ ನೆಡಿ ಅಂತ ಎಲ್ಲ ಅವ್ರು ಹೇಳ್ಕೊಟ್ರು ಸರ್. ಸರ್ ಹೇಳಿದ್ಮೇಲೆ ನಾನು ಸೊಸಿಯ ನಮ್ಮ ಮಗಳಿಗೆ ಇಲ್ಲಿ ಒಂದು ಮನೆಗೆ 25-25 ಅಂತ ಸೊಸಿ ಕೊಡ್ತಾ ಇದ್ರು, ಅದ್ರೊಳಗಡೆ ನಮ್ಗೆ 2 ಅಳಿವಲ್ಲ ನಮ್ಗೆ 50 ಕೊಡಿ ಅಂತ ಇಸ್ಕೊಂಡೆ. ಆಮೇಲೆ ಎಲ್ಲ ನೆಡ್ದೇನೆ ಬಿಟ್ಬಿಟ್ಟಿರೋದೆಲ್ಲೇ ತಗೊಂಡೋಗಿ ತಗೊಂಡೋಗಿ ಸುತ್ತ ನೆಡಿಸ್ದೆ ಸರ್ ನಮ್ಮ ತಮ್ಮನ ಕೈಲಿ, ಎಲ್ಲ ಬೆಳ್ಕೊಂಡೈತೆ ಸರ್. ಎಷ್ಟು ವರ್ಷ ಆಯ್ತು ಇದು ನೆಟ್ಟು? ಆಲೆ 3 ವರ್ಷ ಆಯ್ತು ಸರ್. ಈ ಎರೆ ಗೊಬ್ಬರ 4 ತೊಟ್ಟಿ ಇದೆಯಲ್ಲ, ಹೆಚ್ಚು ಕಡಿಮೆ ನಿಮ್ಮ ಕೃಷಿಗೆ ಬೇಕಾಗಿರೋ ಗೊಬ್ಬರ ಎಲ್ಲ ನಿಮ್ಮ ಇದರಿಂದಾನೇ ಸಿಗುತ್ತಾ? ಕಾಂಪೋಸ್ಟ್ ಮಾಡಿದಿರಿ, ಬಯೋಗ್ಯಾಸ್ ಮಾಡಿದಿರಿ, ಅದನ್ನ ಅಡಿಗೆಗೂ ಬಳಸ್ತಾ ಇದ್ದೀರಿ, ಹೇಳಿ ಆ ಅನುಭವ ಹೇಗೆ ಅನುಕೂಲ ಆಗಿದೆ ನಮ್ಗೆ? ಎಲ್ಲದ್ರಲ್ಲೂ ಈಗ ಗ್ಯಾಸ್ ಸಹ, ಅವಾಗ 1.5 ತಿಂಗಳಿಗೊಂದು ಗ್ಯಾಸೇ ಬೇಕಾಯ್ತು ಸಹ, ನಮ್ಮ ಹೆಣ್ಮಕ್ಳೆಲ್ಲ ಬಂದ್ರೆ 1 ತಿಂಗಳಿಗೆ ಒಂದೊಂದು ಗ್ಯಾಸೇ ಬೇಕಾಯ್ತು ಸಹ. ನಾನು ಈ ಮಾಡ್ಕೊಂಡ್ಮೇಲೆ ಈ ತೊಟ್ಟಿ ಮಾಡ್ಕೊಂಡ್ಮೇಲೆ ಗೊಬ್ಬರ ಗ್ಯಾಸ್ ಮಾಡ್ಕೊಂಡ್ಮೇಲೆ ನಮ್ಮ ಮನೆಗೆ ಗ್ಯಾಸಂದು ಜಾಸ್ತಿ ಇದಿಲ್ಲ ಸರ್, ಇವಾಗ ಕಡಿಮೆನೇ ಗ್ಯಾಸ್ ಬಳಸ್ತಾ ಇದ್ದೀವಿ, ಗೊಬ್ಬರ ಗ್ಯಾಸಲ್ಲಿ ಎಲ್ಲ ಮಾಡ್ತಿದ್ದೀನಿ ಸರ್. ನಾನು ಅಕ್ಕಪಕ್ಕದ್ರಿಗೂ ಇದು ಮಾಡ್ಕೊಳ್ಳಿ ಕಡಿಮೆಲಿ ಗ್ಯಾಸ್ ಉಳಿತದೆ ಅಂತ ಎಲ್ಲರಿಗೂ ಹೇಳ್ದೆ ಸರ್, ಆದರೂ ಇಲ್ಲಿ ಯಾರೂ ಇದು ಮಾಡ್ಕೊಳ್ಳಿಲ್ಲ. ಈಗ ಎಲ್ಲರೂ ನಮ್ಮದು ನೋಡಿ ಬಾಯ್ನೀರು ಕುಡಿತಾರೆ, ಇದನ್ನೇ ಮಾಡ್ಬೇಕಾಯ್ತು ಅಂತ. ಈಗ ನಿಮ್ಮ ಮನೇಲಿ ಎಲ್ಲ ಅಡುಗೆನೂ ಎಲ್ಲಾ ತರದ ಅಡುಗೆನು ಗೊಬ್ಬರ ಗ್ಯಾಸ್ ಅಲ್ಲೇ ಮಾಡ್ತಾ ಇದೀವಿ? ಮಾಡ್ತಾ ಇದೀವಿ ಸರ್, ಗೊಬ್ಬರ ಗ್ಯಾಸ್ ಅಲ್ಲಿ ಮಾಡ್ತೀವಿ. ಚಪಾತಿ ರೊಟ್ಟಿ ಮಕ್ಳಿಗೆ ಬೆಳಿಗ್ಗೆ 6 ಗಂಟೆಗೆ ಸ್ಕೂಲ್ಗೆ ಹೋಯ್ತಾಳೆ ಮಗಳು ಮೊಮ್ಮಗಳು, ಅವು ಹೋಗಷ್ಟೊತ್ತಿಗೆ ಮಗಳು ಎಲ್ಲಾನು ಮಾಡ್ತದೆ ಸರ್ ತಪ್ಪೆ ಗ್ಯಾಸ್ ಅಲ್ಲಿ. ಎಷ್ಟು ಹಸು ಇದೆ ಮನೇಲಿ? 3 ಐತೆ ಸರ್. ಅದ್ರ ಕೊಟ್ಟಿಗೆ ಗೊಬ್ಬರದೆಲ್ಲ ಒಂದ್ ಕಡೆ ರಾಶಿ ಮಾಡಿ ಕಾಂಪೋಸ್ಟ್ ಮಾಡಿ ಅದನ್ನು ಬಳಕೆ ಮಾಡ್ತೀರಿ? ಹೌದು ಸರ್. ಈ ಬಯೋಗ್ಯಾಸ್ ತ್ಯಾಜ್ಯ ಬಯೋ ಡೈಜೆಸ್ಟ್ ಅದಕ್ಕೆ ತೊಪ್ಪೆ ಎಲ್ಲ ಬೇರೆ ಎತ್ತಿಟ್ಕೋತೀವಿ ಸರ್ ಮಂಕ್ರಿಲಿ, ಎತ್ತಿಟ್ಕೊಂಡು ತೊಟ್ಟಿ ಮಾಡಿದೀವಿ ಸರ್, ಅದ್ರೊಳಗಡೆ ಹಾಕ್ತಿವಿ ನೀರು ತುಂಬಾ ಹಾಕ್ಬಿಟ್ಟು ದೊಣ್ಣೆಲಿ ಎಲ್ಲ ಕಲಸ್ತೀವಿ, ಅದು ಒಳಗಡೆ ಹೋಗಿ ಅದು ಗ್ಯಾಸ್ ಉತ್ಪತ್ತಿ ಆಗಿ ಬರ್ತದೆ. ಆಮೇಲೆ ಇನ್ನೊಂದು ತೊಟ್ಟಿ ಕೊಟ್ಟವ್ರೆ ಸರ್, ಅವರು ಅದಕ್ಕೆ ತೊಪ್ಪೆ ಬೇಕಾದ ಅಲ್ಲಿ ತುಂಬ್ಕೋತೀವಿ, ಅದೆಲ್ಲನೇ ಕಲಸಿ ನಾನು ಎರೆಹುಳ ತೊಟ್ಟಿಗೆಲ್ಲ ಕಳೆ ಮೇಲೆಲ್ಲ ತಕ್ಕಡಿಸ್ತೀನಿ ಸರ್, ಅದು ಕೊಳ್ತು ಹುಳ ಮೇಯ್ದು ಗೊಬ್ಬರ ಮಾಡಿಕೊಡ್ತದೆ ನಮಗೆ, ನಾವು ಆ ಗೊಬ್ಬರನೇ ಎಲ್ಲ ಗಿಡಕ್ಕೂ ಉಪಯೋಗಿಸ್ತೀವಿ ಸರ್. ಗೊಬ್ಬರದ ಖರ್ಚು ಕಡಿಮೆ ಆಗಿದೆ ಒಟ್ಟಿನಲ್ಲಿ. ಈ ರಾಗಿ ಭತ್ತ ಇವುಗಳು ಯಾವ ತರ ನಿಮ್ಗೆ ಇಳುವರಿ ಬಂದಿದೆ, ಅವುಗಳ ಕೃಷಿ ಯಾವ ತರ ಮಾಡ್ತೀರಿ ಹೇಳಿ ಅದನ್ನ? ನಮ್ಗೀಗ 15 ಕುಂಟೆ ಬತ್ತಾಕಿದ್ದು ಸಹ ಇಲ್ಲಿ ಬೋರ್ ಪಕ್ಕ 15 ಕುಂಟೆ ಬತ್ತದಲ್ಲಿ ಈಗ 10 ಕುಂಟಾಲ ಬತ್ತ ಕೊಟ್ಟಿದ್ದೀವಿ ಸರ್ ಸೃಷ್ಟಿಪುರ. ಇದು ಮನೆಗೆ ಹಾಕೊಂಡಿದ್ದೀವಿ ಸ ಬಿ ಆರ, ಅದು ಒಂದು 10 ಕುಂಟೆಗೆ ಹಾಕಿದ್ದೀವಿ ಸರ್, ಅದು ಮನೆಗೆ ಇಟ್ಕೋತೀವಿ ಸರ್. ನಿಮ್ಮ ಊಟಕ್ಕೆ ಬೇಕಾದ ಭತ್ತ ರಾಗಿ ನೀವೇ ಬೆಳ್ಕೋತೀರಿ? ನಾವೇ ಬೆಳ್ಕೋತೀವಿ. ರತ್ನಮ್ಮ, ಇನ್ನು ಈ ತೋಟಗಾರಿಕೆ ಬೆಳೆಗಳ ಬಗ್ಗೆ ನಿಮ್ಗೆ ಆಸಕ್ತಿ ಬಂತು, ಅಡಿಕೆ ಹಾಕಿಸ್ಬೇಕು ಬಾಳೆ ಹಾಕಿಸ್ಬೇಕು ಅಂತ ಹೇಳಿ, ಅದರ ಒಂದು ಅನುಭವನೂ ಹೇಳಿ. ಅಡಿಕೆ ಹಾಕಿಸ್ಬೇಕು ಬಾಳೆ ಹಾಕಿಸ್ಬೇಕು ಅಂದರೆ ಎಲ್ಲ ಇಷ್ಟು ದಿವಸ ಗೇದೋ ಸಹ ಈ ಸರಿ ಗೇಯಕ್ಕಾಗಲ್ಲ. ಚಿಕ್ಕ ಚಿಕ್ಕದ ಬೆಳೆನೇ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ, ಏನಾದ್ರು ದೊಡ್ಡದು ಮಾಡೋದ ಅಂದ್ಬಿಟ್ಟು ಅಡಿಕೆ ಒಂದು ಸ್ವಲ್ಪ ಅಡಿಕೆ ಹಾಕಿಸ್ತೋ, ತೆಂಗು ಹಾಕಿಸ್ಕೊಂಡಿದ್ದೀವಿ. ಅದೆಲ್ಲನೇ ಈಗ ನಮ್ಮ ಅಪ್ಪರ ಕಾಲದಲ್ಲಿ ಒಂದು 50 ಹಾಕಿದ್ರು ಸಹ ಅವರು ತಳ್ತಾಳನೆ ನೆಟ್ಟಿ ಇವಾಗ ನಾವು ಸೊಸಿನೇ ತಂದು ಹಾಕಿಸ್ಕೊಂಡಿದ್ದೀನಿ ಸಹ. ಬಾಳೆ ಯಾವುದು ತಳಿ, ಎಷ್ಟು ಇಳುವರಿ ಬಂದಿತ್ತು, ಯಾವ ಥರ ಹಣ ಸಿಕ್ತು ಅದರಲ್ಲಿ? ಪಚ್ಚಬಾಳೆ ಅಂತ ಹಾಕಿದ್ದೋ ಸಹ, ಅದು ಪಚ್ಚಬಾಳೆ ಅಂತ ಹಾಸನದಿಂದ ಸೊಸಿ ತಂದಿದ್ರು, ಅದೇನು ಜಾಸ್ತಿ ರೇಟ್ ಆಗಲಿಲ್ಲ ಸಹ, 12 ರೂಪಾಯಿ ಕೆ ಜಿ ಥರ ಹಾಕೊಂಡ್ರು. ನಾವು ಯಾವ ಸಾವಯವ ಬೆಳೆದ್ರು ನಮಗೆ ಬೆಲೆ ಒಂದು ನಿಗದಿಯಾಗಿ ಸಿಗ್ತಾ ಇಲ್ಲ ಸಹ. ಇಲ್ಲಿ ನಾವು ಏನಿದ್ರು ಮೈಸೂರಿಗೆ ತಗೊಂಡೋಗ್ಬೇಕು, ಇಲ್ಲಾಂದ್ರೆ ಕೇರ್ಪೇಟೆಗೆ ತಗೊಂಡೋಗ್ಬೇಕು. ಇಲ್ಲೇ ಒಂದು ಅಂಗಡಿ ವರ್ತನೆ ಮಾಡಿಕೊಂಡು ಚಿನ್ಕುಳಿಗೆ ಹಾಕ್ತಾ ಇದ್ದೀವಿ ಸರ್, ಅವರು 12 ರೂಪಾಯಿ ಕೆ ಜಿಲಿ ಹಾಕತಾವೆ. ಪರವಾಗಿಲ್ಲ ಅನ್ಸುತ್ತಾ? ಪರವಾಗಿಲ್ಲ ಅನ್ಸುತ್ತೆ ಸರ್, ಏನಷ್ಟು ಅಷ್ಟು ಇದಾಗಲಿಲ್ಲ ಸರ್ ಬಾಳೆಲಿ. ರತ್ನಮ್ಮ, ಇಷ್ಟೆಲ್ಲ ಮಾಡ್ತಿರಲ್ಲ, ಈಗ ಪ್ರತಿಯೊಂದಕ್ಕೂ ಲೆಕ್ಕ ಇಡ್ತಿರೋ ಹೆಂಗೆ? ಯಾವ ಗೊಬ್ಬರಕ್ಕೆ ಎಷ್ಟು ಖರ್ಚಾಯ್ತು, ಬಿತ್ತನೆ ಬೀಜಕ್ಕೆ ಎಷ್ಟು ಖರ್ಚಾಯ್ತು, ಆಳನೇನಾದ್ರು ಕರ್ಕೋತೀರಾ ಅಥವಾ ಎಲ್ಲ ನೀವುಗಳೇ ಮಾಡ್ಕೊಳ್ತೀರಾ? ಸರ್ ಜಾಸ್ತಿ ಕಳೆ ಬಂದಾಗ ಮಾತ್ರ ಕಳೆ ಕೀಳಕ್ ಮಾತ್ರ ಆಳು ಮಾಡ್ಕೋತೀನಿ ಸರ್, ಇನ್ನೆಲ್ಲ ನಾವೇ ಮಾಡ್ಕೋತೀವಿ ಸರ್. ನಾವು ಯಾತಕ್ಕೂ ಒಂದು ಆಳು ಮಾಡೋದಿಲ್ಲ ಸರ್. ಈಗ ಭತ್ತ ಕುದಿಯೂ ಒಂದು ಆಳು ಮಾಡಿಲ್ಲ, ಮಗಳದು ರಾಗಿ ಕುದೋ ಮಗಳಿಗೂ ಸ್ವಲ್ಪ ನಾಟಿ ಕೊಟ್ಟಿದ್ದೀನಿ ನಾನೇ, ಅದಕ್ಕೂ ಒಂದು ಆಳು ಮಾಡಿಲ್ಲ ಸರ್. ನಾವು ಮನೆ ಜನನೇ ಎಲ್ಲ ಸುತಾಕೊಂಡು ಕುಯ್ಕೊಂಡು ನಾವೇ ಎಲ್ಲ ಮಾಡ್ಕೊಂಡಿದ್ದೀವಿ ಸರ್, ಯಾರು ಆಳಿ ಕಾಳು ಮಾಡಿಲ್ಲ ಸರ್. ನಮ್ಮ ಡೆಲ್ಲಿಗೆ ಹೋಗಿದ್ರಂತಲ್ಲ ಆ ವಿಷಯ ಒಂಚೂರು ಹೇಳಿ. ಡೆಲ್ಲಿಗೆ ಹಿಂಗೆ ಆಯ್ಕೆ ಮಾಡಿದ್ರು ಸಹ ಮಂಡ್ಯದಿಂದ, ರತ್ನಮ್ಮರೆ ನೀವು ಬರಬೇಕು ಅಂತ ಕರೆದ್ರು. ಸರಿ ನಮ್ಮ ಮನೆಯವ್ರಿಗೆ ಹೇಳ್ದೆ, ಆಯಿತು ಹೋಗಮ್ಮ ನೀನು ಹೋಯ್ತಾರೋ ನನಗೆ ಖುಷಿಯಲ್ಲ ಅಂತ ಹೆಣ್ಮಕ್ಳೆಲ್ಲ ಸೇರಿ ಕಳಿಸ್ಕೊಟ್ರು ಸಹ. ಹೋಗಿ ಒಂದು ವಾರ ಅಷ್ಟು ಊರು ಹಾಕಿದ್ರು ಸಹ, ಎಲ್ಲ ಖರ್ಚು ಅವರೇ ನೋಡ್ಕೊಂಡ್ರು ಸಹ. ಅಲ್ಲೇನು ನಮ್ಗೆ ಏನು ಕಲಿಯಕ್ಕೆ ಬಂದದ್ದು ಸಹ, ಓದಿಲ್ಲ ಬರ್ದಿಲ್ಲ ನೋಡ್ಕೊಂಡು ಕಣ್ಣಲ್ಲಿ ನಾವು ಹಿಂಗ್ ಮಾಡ್ಬೇಕು ಅಂತ ಅನ್ನಿಸ್ತಾ. ಬೇರೆ ಬೇರೆ ಕೃಷಿ ಇದಕ್ಕೆಲ್ಲ ಕರ್ಕೊಂಡು ಹೋಗಿದ್ರಾ? ಕೃಷಿ ಎಲ್ಲೂ ಕರ್ಕೋಗ್ಲಿಲ್ಲ ಸರ್, ಒಂದ್ ಮೀಟಿಂಗ್ ಮಾಡಿದ್ರು, ಎಲ್ಲ ದೇವಸ್ಥಾನಗಳು ತೋರ್ಸಿದ್ರು, ದೊಡ್ಡ ದೊಡ್ಡ ದೇವಸ್ಥಾನಗಳೆಲ್ಲ ತೋರ್ಸಿದ್ರು ಸಹ. ಅಲ್ಲಿ ರೈತರನ್ನೆಲ್ಲ ನೋಡಿದ್ರ? ನಿಮ್ಮಂಗೆ ಮಹಿಳೆಯ ರೈತರೆಲ್ಲ ಬಂದಿದ್ರು ಸರ್? ರೈತರು ಬಂದಿದ್ರು, ರಾಮನಗರದವ್ರೊಬ್ರು ರೈತರು ನಮ್ ತರನೇ ಬಂದಿದ್ರು. ಅವ್ರಿಗೆ ಅಲ್ಲಿ ಇದಿತ್ತು, ಪ್ರಶಸ್ತಿ ಇತ್ತು ಸಹ, ಅದೆಲ್ಲ ನೋಡ್ಕೊಂಡು. ಆಮೇಲೆ ಶ್ರೀಗಂಧ ಹಾಕಿವಿ ಅಂತ ತುಮಕೂರವ್ರೊಬ್ರು ಬಂದಿದ್ರು, ಅವರೆಲ್ಲ ನೋಡ್ಕೊಂಡು ಅವ್ರೆಲ್ಲಾರ ತಾವು ಕೇಳ್ಕೊಂಡು ನಾವು ಹಾಕ್ಬೇಕು ಅನ್ನಿಸ್ತು, ನೋಡ್ಕೊಂಡು ಬಂದ ಸರ್. ನೀವು ಶ್ರೀಗಂಧ ಹಾಕಿದೀರಾ ಈಗ? ಈಗ ಹಾಕಿಲ್ಲ ಸರ್, ಹಾಕ್ಬೇಕು ಒಂದು 50 ಗಿಡವ ಕೆಳಗಡೆ ಅಂತ ಮಾಡಿದೀನಿ ಸರ್. ಕೃಷಿ ಹೊಂಡ ಮಾಡಿಸಿದೀನಿ ಸರ್ ದೊಡ್ಡದು. ಈ ಕೃಷಿ ಹೊಂಡ ಸಹಾಯಧನ ಸಿಗ್ತಾ? ಹೌದು ಸರ್. ಎಷ್ಟಿದೆ ವಿಸ್ತೀರ್ಣ ಅದು? 40-60 ಸರ್. ಅಲ್ಲೇನಾದ್ರು ಮೀನಿಗೇನು ಬಿಟ್ಟಿದ್ದೀರಾ ಮೀನು? ಇಲ್ಲ ಇಲ್ಲ ಸರ್. ಈ ರತ್ನಮ್ಮ ಅವರೇ ಹೇಳಿ, ಜೊತೆಗೆ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೂ ನೀವು ನಿರ್ದೇಶಕರಾಗಿ ಆಯ್ಕೆ ಮಾಡಿದ್ದಾರೆ, ಅಲ್ಲಿ ಅನುಭವ ಹೆಂಗನ್ಸುತ್ತೆ? ಮಹಿಳೆಯರು ಯಾವ ತರ ಒಂದು ಕುಟುಂಬದಲ್ಲಿ ಆದಾಯವನ್ನ ಗಳಿಸೋದ್ರ ಜೊತೆಗೆ ಕೃಷಿ ಚಟುವಟಿಕೆಗಳಲ್ಲಿ ಹೆಂಗೆ ತೊಡಗಿಸ್ಕೊಳ್ಬೇಕು ಅಂತ ನಿಮ್ಮ ಅಭಿಪ್ರಾಯ? ಮಾಡ್ಬೇಕು ಸರ್ ಎಲ್ಲರೂ, ನಮ್ ತರನೇ ಮಾಡೋರು ಇಲ್ಲ ಸರ್, ಈಗ ಎಲ್ಲ ಸೊಕ್ಕಿಗೆ ಬಂದ್ಬಿಟ್ಟವ್ರೆ. ಮಾಡ್ಬೇಕು ಕೃಷಿಲಿವೆ, ಎಲ್ಲ ತರನು ಮಾಡ್ಬೇಕು, ಹಾಲು ಕರ್ದಿ ಹಾಕ್ಬೇಕು ಡೈರಿಗೆ ಮಾಡ್ಬೇಕು ಅಂತ ನಮ್ಮ ಆಸೆ. ಎಲ್ಲಾರು ಆ ತರ ಇಲ್ಲ ಸಹ, ಈಗ ಇಲ್ಲಿ ಎಲ್ಲ ಸೋಕಿ ಬಂದ್ಬಿಟ್ಟವ್ರೆ, ಎಲ್ಲ ಆಗ್ಲಂಗ್ ಮಾಡಿಕ್ಲ ಯಾರು ಸಹ, ಈಗ ಯಾರೋ ಒಬ್ರು ಮಾಡೋದು ಸಹ. ನಾನು ಕೇಳಿದೆ ಎಲ್ಲ ಲೆಕ್ಕಾಚಾರ ಇಡ್ತೀರಾ ಅಂತ, ಈಗ ಲೆಕ್ಕ ಇಡೋದು ಯಾರು? ನೀವು ಕೃಷ್ಣೇಗೌಡರು ಲೆಕ್ಕ ಇಡ್ತಾರೋ? ಮಾರುಕಟ್ಟೆನಲ್ಲಿ ಹೆಂಗ್ ಧಾರಣೆ ಇದೆ, ಯಾವ್ದ್ ಬೆಳೆದ್ರೆ ಒಳ್ಳೇದು, ಯಾವ್ದ್ ನಮ್ಗೆ ಸಿಗಿಟ್ಟುತ್ತೆ, ಇದೆಲ್ಲ ಯಾರು ಚರ್ಚೆ ಮಾಡ್ತೀರಾ ಹೆಂಗೆ? ನಾವೇನು ಚರ್ಚೆ ಮಾಡ್ಕೊಳಕಿಲ್ಲ ಸರ್, ಮಾರ್ತಾರೆ ಅವರು, ನಾವೆಲ್ಲ ಬೆಳ್ಕೊಡ್ತೀವಿ, ಅವ್ರು ತಗೊಂಡೋಗಿ ಮೈಸೂರಿಗೆ ಹಾಕ್ತಾರೆ. ಅವ್ರ ಕೈಲಿ ನಾವೇನು ಕೆಲಸ ಜಾಸ್ತಿ ಮಾಡ್ಸಿಕ್ಕಿಲ್ಲ ಸರ್, ಅವ್ರ ಕೈಲಿ ಹಾಕಿಲ್ಲ ಇವಾಗ ಅನ್ಬಿಟ್ಟು ತಗೊಂಡೋಯ್ತಾರೆ. ಅವರೆಲ್ಲ ನಾವು ಬೆಳ್ದಿದ್ದು ತಗೊಂಡೋಗಿ ಮೈಸೂರಿಗೆ ಮಾರ್ಕ ಬಂದು ಕೊಡ್ತಾರೆ ಸರ್, ಅವ್ರ ಮಗಳಿಗೆ ಲೆಕ್ಕ ಹಾಕೊಡ್ತಾರೆ ಸರ್. ಮಗಳಿಗೆ ಲೆಕ್ಕ ಹಾಕೊಡ್ತಾರೆ, ಒಟ್ಟಲ್ಲಿ ನಿಮಗೆ ಖುಷಿ ಇದೆ? ಖುಷಿ ಇದೆ ಸರ್. ಈಗ ಜೀವನ ಬದಲಾಗಿದೆ ಅಂತ ಅನ್ಸುತ್ತಾ, ಇಷ್ಟು ವರ್ಷಕ್ಕೆ ಕಷ್ಟಪಟ್ಟಿದ್ದಕ್ಕೆ? ಚೆನ್ನಾಗಿದ್ದೀವಿ ಸರ್, ಏನು ಇಲ್ಲ, ಎಲ್ಲ 4 ಜನ ಮಕ್ಕಳನ್ನ ಮದುವೆ ಮಾಡಿದೀವಿ, ಎಲ್ಲ 6 ಜನ ಮೊಮ್ಮಕ್ಕಳವ್ರೆ, ಎಲ್ಲರೂ ಬಾಣ್ತನೂ ಆಯ್ತು, ಎಲ್ಲ ಚೆನ್ನಾಗಿದ್ದೀವಿ ಸರ್. ಒಂದು ಸ್ವಲ್ಪ ಸಾಲ ತೀರಿಸ್ಕೋಬೇಕು ಅಷ್ಟೇ. ಅದೇನೋ ಒಂದು ಪ್ರಶಸ್ತಿ 10,000 ರೂಪಾಯಿ ಬಂತು, ಅದನ್ನ ನೀವೇನೋ ಕುರಿ ತಗೊಂಡೆ ಅಂತ ಹೇಳಿದ್ರಿ, ಆ ಒಂದು ಅನುಭವ ಹೇಳಿ. ಅದು ಸಹ 10,000 ರೂಪಾಯಿ ಕೊಟ್ಟರು ಸಹ ಮಂಡ್ಯದಲ್ಲಿ ರೈತರ ದಿನಾಚರಣೆ ದಿವಸ ಓಸರಿ ಅದ ಎತ್ಕೊಬಂದು ಇದು ಬಳಸ್ಕೋಬಾರ್ದು ಮಮ್ಮಿ, ನಿನ್ನ ಹೆಸರೇಲೆ ನಿನ್ಗೆ ಏನಾರ ಮಾಡ್ಕೊಬಿಡು ಮಮ್ಮಿ ಅಂತ ನಮ್ಮ ಮಗ್ಳು ಹೇಳ್ತು. ಅದಕ್ಕೆ 2 ಕುರಿಮರಿ ತಗೊಟ್ರು ಸಹ ನಮ್ಮ ಮನೆಯವರು 7,000 ಕೊಟ್ಟು. ಅದ 2 ದೊಡ್ಡದ 15,000 ಮಾರ್ಬಿಟ್ಟೆ ಸ. ತಿರ್ಗಾ 2 ಮರಿ ಐತೆ, ಒಂದ್ ಟಗ್ರ ಮರಿ ಐತೆ, ಒಂದ್ ಹೆಣ್ಣು ಮರಿ ಐತೆ, ಈಗ ದೊಡ್ಡದಾಗೈತೆ ಸ. ಇಟ್ಕೊಂಡಿದೀನಿ ಸ ಅದ್ರ ಹೆಸರು ಕಳಿಬಾರ್ದು ಅಂತ. ಒಟ್ಟಿನಲ್ಲಿ ಏನು ಬಹುಮಾನ ಬಂತು ಅದನ್ನು ನೀವು ನಿಮ್ಮ ಕೃಷಿ ಚಟುವಟಿಕೆಗೆ ಬಳಕೆ ಮಾಡಿಕೊಂಡ್ರಿ. ಹೌದು ಸರ್. ರತ್ನಮ್ಮ, ಇನ್ನು ಈ ತರಬೇತಿ ಕಾರ್ಯಕ್ರಮಗಳಲ್ಲಿ ನೀವು ಅಣಬೆ ಕೃಷಿ ಬಗ್ಗೆನೂ ಅನುಭವ ಪಡ್ಕೊಂಡ್ರಿ, ಹೇಳಿ ಅಣಬೆ ಕೃಷಿಯನ್ನ ಯಾವ ತರ ಮಾಡ್ತಾ ಇದ್ದೀರಿ, ಜಾಗದ ವ್ಯವಸ್ಥೆ ಹೆಂಗ್ ಮಾಡ್ಕೊಂಡ್ರಿ, ಅದಕ್ಕೆ ಬೇಕಾದ ಈ ಭತ್ತದ ಹುಲ್ಲಾಗ್ಬೋದು ಅದನ್ನೆಲ್ಲ ಹೆಂಗ್ ವ್ಯವಸ್ಥೆ ಮಾಡ್ಕೊಂಡ್ರಿ, ಅದರ ಅನುಭವ ನಿಮ್ಗೆ ಹಂಚ್ಕೊಳ್ಳಿ ನೀವು. ಸರ್ ಇದು ನಾನು ಕೆಆರ್ಪೇಟೆಗೆ ಮಾಮೂಲಿ ನನ್ನ ಎಲ್ಲ ಎಲ್ಲಿ ಮೀಟಿಂಗ್ ಆಯ್ತದೆ ಅಲ್ಲಿಗೆ ಕರೀತಾರೆ ಸರ್. ಈ ಶಾಲಿನಿ ಅಂತ ತೆಂಡೆಕೆರೆಯಿಂದ ಕೃಷಿ ಇಲಾಖೆಯಿಂದ ಅವರು ಶಾಲಿನಿ ಅಂತ ಅವರೇ ಅವರು ನನ್ನ ಎಲ್ಲಿ ಏನ್ ಮೀಟಿಂಗ್ ಆಯ್ತದ ಅಲ್ಲಿಗೆಲ್ಲ ಕರೀತಾರೆ ಸ. ಸೀಳ್ನೇರ ಹತ್ರ ಒಂದು ಮೀಟಿಂಗ್ ಆಯ್ತಾಯ್ತು ಚಟನಳ್ಳಿ ಅಂತ, ಅಲ್ಲಿ ಮೀಟಿಂಗ್ ಕರೆದ್ರು ಹೋದೆ ಸ. ಅಣಬೆ ಟ್ರೈನಿಂಗ್ ಕೊಡ್ತಾ ಇದ್ರು ಶಾಲಿ, ಅಲ್ಲಿ ಟ್ರೈನಿಂಗ್ ಕೊಡ್ತಾ ಇದ್ದ ನಾನು ಹಂಗೆ ಕೂತ್ಕೊಂಡು ನೋಡ್ಕೊಂಡೆ ಸ. ನಾನು ಏನೋ ಕಲಿತೀನಿ ಅಂತ ಹೋಗಿದ್ದಿಲ್ಲ, ಮೀಟಿಂಗ್ ಕರೆದ್ಕೊಂಡ್ಕ ಹೋದೆ. ಅದು ಕೂತ್ಕೊಂಡು ನೋಡ್ಕೊಂಡೆ ಸ ಅಲ್ಲಿ ಕೇಳಿಸ್ಕೊಂಡೆ. ಆ ತಕ್ಷಣನೇ ಒಂದು ದಿವಸ ಕೇರ್ಪೇಟೆಯಲ್ಲಿ ತಿರ್ಗಾ ಮೀಟಿಂಗ್ ಇಟ್ಕೊಂಡಿದ್ರು, ಅಲ್ಲಿಗ ಕರೆದ್ರು, ಅಲ್ಲಿಗೂ ಹೋದೆ ಸ ಮೀಟಿಂಗಿಗೆ ಕೇರ್ಪೇಟೆಗೆ. ಆವಾಗ ಅಲ್ಲಿ ಕೇರ್ಪೇಟೆಯಲ್ಲಿ ಆಫೀಸಲ್ಲಿ ಅಲ್ಲೂ ಟ್ರೈನಿಂಗ್ ಕೊಟ್ರು ಸ. ಅಲ್ಲಿ ಕೇಳ್ಕೊಂಡೆ, ಅಲ್ಲೇ ಕೇಳ್ಬಿಟ್ಟು ಅಲ್ಲೇ 2 ಪ್ಯಾಕೆಟ್ ಬೀಜ ತಂದೆ ಸ. ಯಾಕೆ ಬಿಡೋಣ ನೋಡೋಣ ಅಂದ್ಕೊಂಡು ತಂದೆ ಸ. 2 ಪ್ಯಾಕೆಟ್ ತಂದು ಹುಲ್ಲು 4 ಇಂಚು ಕಟ್ ಮಾಡಿದೆ ಸ. ಹುಲ್ಲು ಕೂತ್ಕೊಂಡು ಹಿಂಗೇನು ಟಿ ವಿ ನೋಡ್ಕೊಂಡು ನೈಟಲ್ಲಿ ಕಟ್ ಮಾಡ್ದೆ. ನನ್ನ ತಮ್ಮ ನಾನು ಎಲ್ಲವ ನನ್ನ ಮಗಳು ಎಲ್ಲವ. ಆಮೇಲೆ 4 ಇಂಚು ಕಟ್ ಮಾಡಿ ಅದ ತಪ್ಪಲೆಗೆ ಹಾಕ್ಬಿಟ್ಟು ಸ್ಟೌವಲ್ಲಿ ಬೇಯಿಸ್ಕೊಂಡು ಸಹ ಕುದಿಯ ನೀರಲ್ಲಿ ಬೇಯಿಸ್ಕೊಂಡು ಒಲೆ ಹೇಸ್ಕೊಂಡು ಗ್ಯಾಸ್ ಗೀಸಲ್ಲ ಒಲೆ ಹೇಸ್ಕೊಂಡು ಸೌದಿ ಒಲೆನ ಬೇಯಿಸ್ಕೊಂಡು ಬೇಯಿಸ್ಕೊಂಡು ಅದ ತಣ್ಣಿ ಬರೋ ಥರ 2 ಇದಾಕ್ಬಿಟ್ಟು ಆರಾಕ್ತ ಸಾರು ಏನೂ ಹಾಕ್ಬಾರ್ದು ಬಾಂತಿರ್ತಾರ ಅಂತ ಹೇಳಿದ್ರು. 2 ಬೆಡ್ಶೀಟೇ ಹಾಕ್ಬಿಟ್ಟು ನಾನು ಆರಾಕೊಂಡೆ ಸ ಅದ ಹುಲ್ಲ ಅದೆಲ್ಲ ತಣ್ಣಗೆ ಬರೋ ಥರ ಆರಾಕೊಂಡು ಅದ ಕವರ್ ಕೊಟ್ಟಿದ್ರು ಸ. 4 ಇಂಚು ಹುಲ್ಲ ಹಾಕಿ 4 ಇಂಚು ಹುಲ್ಲು ಹಾಕ್ಬಿಟ್ಟು ನಿಮ್ ಕೈಯಲ್ಲೊಂದು ಒಳ್ಳೆ ಹಿಡಿ ತಗೊಂಡು ಸುತ್ತ ಬೀಜಗಳು ಉದುರಿಸ್ಕೊ ಬನ್ನಿ ಅಂತ ಹೇಳಿದ್ರು ಸ. ಆಗ ಸ ಆ ಥರ 4 ಸ್ಟೆಪ್ 3 ಸ್ಟೆಪ್ ಒಂದು ಕವರ್ ಇಷ್ಟು ಬರ್ತದೆ ಅದ್ರ ಲೆವೆಲ್ಗೆ ಹಾಕಿ ಪ್ಯಾಕೆಟ್ ಮಾಡಿದೆ ಸ. ಮಾಡಿ 18 ದಿವಸ ಇಟ್ಟೆ. 18 ದಿವಸ ಇಟ್ಟು ಅವ್ರು ಹೇಳಿದ್ರು 18 ದಿವಸ ಆದಮೇಲೆ ಇದ ಕವರ ಬಿಚ್ಚಿ ದಾರ ಹಾಕಿ ಕಟ್ಟಬೇಕು ಅಂತ ಹೇಳಿದ್ರು ಸರ್. ನನಗೆ ವ್ಯವಸ್ಥೆ ಇನ್ನೂ ಏನು ಮಾಡ್ಕೊಂಡಿಲ್ಲ, ನಾವು ವ್ಯವಸ್ಥೆ ಇಲ್ದಿರೋದಕ್ಕೋಸ್ಕರ ಮಳೆಗಳು ತಂದು ಹೊಡೆದು ಹಾಕೊಂಡಿದ್ದೀನಿ ಸರ್. ಎಷ್ಟು ಬಂದಿದೆ ಇದುವರೆಗೆ, ಎಷ್ಟು ಕಾಸು ಬಂದಿದೆ ಅದರಿಂದ? ಅದರಿಂದ ಇವಾಗ ನಾನು ಸ್ಟಾರ್ಟ್ ಮಾಡಿರೋದು ಸರ್ 600 ರೂಪಾಯಿಗೆ ಆಗಿದೆ. ನಮ್ಮ ಮನೆಯವರು ಫ್ರೆಂಡ್ಗಳಿಗೆ ಎಲ್ಲ ತಗೊಂಡೋಗಿ ಕೊಟ್ಕೋತಾವ್ರೆ, ನಮ್ಮ ಮನೆಯಲ್ಲಿ ಹಿಂಗ್ ಮಾಡೋರೆ ನೋಡಿ ನೋಡಿ ಅಂತ ಎಲ್ಲ 200 ರೂಪಾಯಿನೇ ಕೊಟ್ಟಿದ್ರು ಸರ್. ಮೊಟ್ಟ ಮೊದ್ಲು ಹಂಗೆ ತಕೋಬಾರ್ದು ಕಣೋ ಅಂತ 200 ರೂಪಾಯಿನೇ ಕೊಟ್ಟಿದ್ರು. ಸ್ವಲ್ಪ ಮಾರದ್ರಂತಲ್ಲ ಅದೇ, ಅವ್ರು 100 ರೂಪಾಯಿ ಹಾಕತಾರೆ ಸರ್. ನಮ್ಮ ಹತ್ರ 100 ರೂಪಾಯಿ ಹಾಕತಾರೆ ಸರ್. ಅಂದ್ರೆ ಅದಕ್ಕೋಸ್ಕರ ಒಂದು ಜಾಗ ಮಾಡ್ಕೋಬೇಕು, ಗಾಳಿ ಬೆಳಕು ತುಂಬಾ ಇರಬಾರ್ದು, ಕಡಿಮೆನೂ ಇರಬಾರ್ದು. ಸರ್ ಪುನಃ ಕಿಕ್ಕೇರಿ ಟ್ರೈನಿಂಗ್ ಹೋದೆ ಮಗಳು, ನಾನು ಇಬ್ರು ಟ್ರೈನಿಂಗ್ ಹೋದ, ಇನ್ನೊಂದ್ಸರಿ ಕರೆದ್ರು ಕಿಕ್ಕೇರಿಗೆ ಟ್ರೈನಿಂಗ್ ಹೋದ. ಮಗಳು ಮೊಬೈಲಿಂದ ಬಿಟ್ಟಿದ್ರಂತೆ, ಅದ್ರಲ್ಲಿ ನೋಡ್ಕೊಂಡು ಬಾ ಮಮ್ಮಿ ಇಲ್ಲೊಂದು ಟ್ರೈನಿಂಗ್ ಅದೇ ಹೋಗೋಣ ಭಾನುವಾರ ನಂಗೂ ರಜಾದಿಂದ ಕರ್ಕೋದ್ಲು. ಅಲ್ಲಿ ಹೋಗಿದ್ರೆ ಅಲ್ಲಿಗೂ ಈ ಮೇಡಮೇ ಬಂದಿದ್ರು, ಮಾಮೂಲಿ ನಾವು ಹೋಗಿದ್ದ ಮೇಡಮೇ ಅಲ್ಲಿ ಬಂದಿದ್ದಾರು. ಆವಾಗ ಅವರು ಹೇಳಿದ್ರು ಓ ರತ್ನಮ್ಮರೆ ಇಲ್ಲಿಗೂ ಬಂದಿದ್ದೀರಾ ಅಂದರು. ನಾನು ಬೇರೆ ಯಾರೋ ಹೊಸಬ್ರು ಬರ್ಬೋದು ಅಂತ ಬಂದೆ ಮೇಡಮ್, ಏನು ಪರವಾಗಿಲ್ಲ ಬನ್ನಿ ಅಂತ ಅಂದ್ಬಿಟ್ಟು ಅಲ್ಲೂ ಅವರೇ ಟ್ರೈನಿಂಗ್ ಕೊಟ್ಟರು. ಆಮೇಲೆ ಅವ್ರು ಸರ್ಟಿಫಿಕೇಟ್ ಕೊಡ್ತೀನಿ ಅಂತ ಎಲ್ಲ ಹೇಳಿದ್ರು ಸ. ಇನ್ನೂ ಕೊಟ್ಟಿಲ್ಲ, ಕೊಡ್ತೀನಿ ಪೋಸ್ಟ್ ಮಾಡಿ ಕಳಿಸ್ತೀವಿ ಅಂತ ಹೇಳವ್ರೆ. ಅದರಲ್ಲಿ ಇವರು ತೋಟಗಾರಿಕೆ ಜಯರಾಮು ಸರ್ಟಿಫಿಕೇಟ್ ತಗೊಳ್ಳಿ, ಒಂದು ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ಹೇಳವ್ರೆ ಸ. ಒಟ್ಟಿನಲ್ಲಿ ನೀವು ಪ್ರಾರಂಭದಲ್ಲಿ ಹೇಳಿದ್ರಿ ನಾನೇನು ಹೆಚ್ಚು ವಿದ್ಯಾಭ್ಯಾಸ ಮಾಡಲಿಲ್ಲ ಅಂತ, ಆದರೂ ಇಷ್ಟೆಲ್ಲ ಸಾಧನೆ ಮಾಡಿದ್ದೀರಿ ರತ್ನಮ್ಮ ಅವರೇ, ಮನೆಯವರೆಲ್ಲರ ಸಹಕಾರ ಇದೆ. ಹೇಳಿ, ಒಬ್ಬ ಮಹಿಳೆ ಯಶಸ್ವಿ ಆಗಬೇಕು ಅಂದರೆ ಮೊದಲನೇದಾಗಿ ದುಡಿಬೇಕಾಗತ್ತೆ. ಈಗ ಹೂವು ಬಿಡಿಸೋದಕ್ಕೆ ಎಲ್ಲ ನೀವೇ ಮನೆಯವರೇ ಮಾಡಬೇಕು, ಕನಕಾಂಬರ ಬಿಡಿಸೋದು ಬಹಳ ಕಷ್ಟದ ಕೆಲಸನೇ, ಶಾವಂತಿಗೆನೂ ನೀವೇ ಕುಯಿಲ್ ಮಾಡ್ತೀರಾ? ಹ್ಞೂ ಸರ್, ನಾನೇ ಬಿಡಿಸ್ಕೊತೀನಿ ಕನಕಾಂಬ್ರ ಎಲ್ಲ. ಒಂದು ಕುಕ್ಕೆ ಆಯ್ತದೆ ಸರ್, ನಾನೇ ಬಿಡಿಸ್ತೀನಿ. ನಮ್ಮ ಮಕ್ಕಳೆಲ್ಲ ಸೇರಿ ಒಂದೂರ್ಗ ಒಬ್ಬ ಮಗ್ಳ ಕೊಟ್ಟಿದ್ದೀನಿ, ಅವರೆಲ್ಲ ಸೇರಿ ಕೂಡ್ಕೊಂಡು ಸಾಯಂಕಾಲ ಕೂತ್ಕೊಂಡು ಕಟ್ಕೊಡ್ತಾರೆ ಸರ್ ನನಗೆ. ಅದನ್ನ ಮಾರಾಟ ಮಾಡ್ಕೊಂಡು ಬರ್ತಾರೆ ಕೃಷ್ಣೇಗೌಡರು. ಒಟ್ಟಿನಲ್ಲಿ ಕುಟುಂಬ ನೆಮ್ಮದಿಯಾಗಿದೆ, ಕೃಷಿಯಲ್ಲಿ ನಂಬಿಕೊಂಡ್ರೆ ಚೆನ್ನಾಗಿ ಬದುಕಬಹುದು. ಕಷ್ಟ ಪಡಬೇಕು ಅಲ್ವಾ? ಹೌದು ಸರ್, ಕಷ್ಟ ಪಡಬೇಕು, ಬದುಕಬಹುದು, ಕಷ್ಟ ಪಡಬೇಕು.

ಈ ಕೆವೈಸಿಗಾಗಿ ಕಳುಹಿಸಿದ ಓಟಿಪಿಯು ಸ್ವೀಕೃತವಾಗುವುದಿಲ್ಲವೋ ಅವರು ನಾಗರಿಕ ಸೇವಾ ಕೇಂದ್ರಗಳಿಗೆ ತೆರಳಿ ಅಲ್ಲಿ ಬಯೋಮೆಟ್ರಿಕ್ ಆಧಾರಿತವಾಗಿ ಮಾಡಬಹುದಾಗಿರುತ್ತದೆ. ಅಲ್ಲಿ ಕೈಬೆರಳಿನ ಗುರುತು ಆಧಾರದ ಮೇಲೆ ಈ ಕೆವೈಸಿ ಮಾಡಲಾಗುತ್ತದೆ. ಈ ಯೋಜನೆಯ ಪ್ರತಿ ಫಲಾನುಭವಿ ರೈತನು ಕೇಂದ್ರ ಸರ್ಕಾರವು ಮುಂದಿನ ಚಾತುರ್ಮಾಸಿಕದಲ್ಲಿ ಅಂದರೆ ಏಪ್ರಿಲ್